ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತಿಯ ತಳಿಗಳು ಮತ್ತು ಹತ್ತಿಯಲ್ಲಿ ಯಾವ ರೀತಿ ಒಂದು ಸಂಶೋಧನೆಗಳು ನಡೀತಾ ಇದ್ದಾವೆ, ಜೊತೆಗೆ ಹತ್ತಿಯ ಒಂದು ಬೆಳವಣಿಗೆ ಯಾವ ರೀತಿ ನಮ್ಮ ದೇಶದಲ್ಲಿ ಆಗ್ತಾ ಇದೆ, ಎಷ್ಟರ ಮಟ್ಟಿಗೆ ಉದ್ಯೋಗಾವಕಾಶಗಳಿರ್ಬೋದು, ಹತ್ತಿ ಯಾವ ರೀತಿ ನಮ್ಮ ರೈತರಿಗೆ ಸಮೃದ್ಧಿಯನ್ನು ತರ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನೇರ ಸಂವಾದದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಹತ್ತಿ ತಳಿ ಪ್ರವರ್ತಕರಾದಂಥ ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿಯವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅವರೊಂದಿಗೆ ಸಂವಾದವನ್ನು ಮಾಡ್ತಾ ಹತ್ತಿ ಬೆಳೆ ಬಗ್ಗೆ ಇರ್ಬೋದು, ತಳಿಗಳ ಬಗ್ಗೆ ಇರ್ಬೋದು, ಹತ್ತಿಯ ಒಂದು ಅಭಿವೃದ್ಧಿ ಬಗ್ಗೆ ಇರ್ಬೋದು ಕೆಲವೊಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಡಾಕ್ಟರ್ ಜಯಪ್ರಕಾಶ್ ನಿಡಗುಂದಿಯವರೇ. ತಾವು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹತ್ತಿ ತಳಿ ಪ್ರವರ್ಧಕರಾಗಿ ಸುಮಾರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮ್ಮ ಒಂದು ರಾಯಚೂರು ಜಿಲ್ಲೆಯನ್ನು ತೆಗೆದುಕೊಂಡಾಗ ಏನನ್ಸುತ್ತೆ, ನಮ್ಮ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಹತ್ತಿ ಒಂದು ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ, ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಅನ್ಸುತ್ತಾ? 4-5 ವರ್ಷದಿಂದ ನೋಡಬಹುದು ಹತ್ತಿ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಬಟ್ ಒಂದ್ ಸೆಕ್ಷನ್ ಏನ್ ಹೇಳುತ್ತೆ ನಿಮ್ಗೆ, ಹಳ್ಳ್ಯಾಗ ಇವ ಹತ್ತಿ ಬಿಡ್ಸಕ್ ಮಂದಿ ಇಲ್ಲ ಅಂತ ಅದನ್ನೂ ಒಂದು ಪ್ರಾಬ್ಲಮ್ ನಾವು ಕಂಡುಕೊಂಡಿವಿ. ನಿಮಗ ಹತ್ತಿ ಬಿಡಿಸಾಕ ಮಂದಿ ಇಲ್ಲ, ಜನ ಇಲ್ಲ, ಅದು ಒಂದು ಪ್ರಾಬ್ಲಮ್ ಅದ. ಬಟ್ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲಾಗಿ ಇಟ್ಸ್ ವೆರಿ ಕ್ಲಿಯರ್, ರೈತರಿಗೆ ಒಳ್ಳೆಯದಾದ ಒಂದು ಹೈಬ್ರಿಡ್ ಗಳು ಅಂತಂದಾರೆ. ಇವತ್ ರೈತರು ನೀವು ಲಾಸ್ಟ್ ಒಂದು 10-15 ವರ್ಷದಿಂದ ನೋಡಿದ್ರೆ ಇದು ರೈತರಿಗೆ ಹೆಲ್ಪ್ ಆಗಿದೆ. ಫೈನಾನ್ಶಿಯಲಿ ಏನದಲ್ಲ ರೈತರಿಗೆ ಇದು ಅಂತೂ ಆಗಿದೆ, ಅದರಲ್ಲಿ ಸಂಶಯ ಇಲ್ಲ. ಹೊಸ ಹೊಸ ತಂತ್ರಜ್ಞಾನಗಳು ಬರ್ತಾ ಇದ್ದಾವೆ. ಈಗ ನಿಮ್ಗ ಹೇಳಲಾಗಿ ಸ್ವಲ್ಪ ಹಿಂದೆ ಹೋದ್ರೆ ನಾವು BG1 ಅಂತ ಬಂತು, ರೈತರಿಗೆಲ್ಲ BG2 ಬಂತು, ಈಗ ಒಂದು ಹೊಸ ತಂತ್ರಜ್ಞಾನ BG3 ಅಂತ ಬರ್ತಾ ಇದೆ. ನೀರಾವರಿ ಎಲ್ಲೆಲ್ಲಿ ನೀರಾವರಿ ಹತ್ತಿ ಪ್ರದೇಶದ ಅಲ್ಲಿ ನಿಮ್ಗ ಕಳೆ ಬಹಳ ಬರುತ್ತೆ, ಯಾಕಂದ್ರೆ ನೀರ್ ಮಾಡೋದ್ರಿಂದ ಕಳೆ ಒಂದು ಮೇಜರ್ ಕುತ್ತಾಗುತ್ತೆ. ಅದರಿಂದ 30-35% ದಟ್ ಇಳುವರಿನೂ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನ ಒಂದು BG3 ಅಂತ ಬಂದಿದೆ, ರೌಂಡ್ ಅಪ್ ರೆಡಿ ಫ್ಲೆಕ್ಸ್ ಟೆಕ್ನಾಲಜಿ ಅಂತಾರೆ ಅದಕ್ಕೆ. BG3 ತಂತ್ರಜ್ಞಾನ ಇದರಲ್ಲಿ, BG3 ತಂತ್ರಜ್ಞಾನ ಅಂತ ಹೇಳಿ ಅದು ಸಂಶೋಧನೆ ಒಂದು ಹಂತದಲ್ಲಿ ಅದ. ಇನ್ನು ಒಂದ್ 2-3 ವರ್ಷನಾಗ ಅದು ರೈತರಿಗೆ ಬರಬಹುದು. ಏನು ವಿಶೇಷತೆ ಸರ್ ಇದ್ರದ್ದು BG3 ತಂತ್ರಜ್ಞಾನ ವಿಶೇಷತೆ ಅಂದ್ರ ಇಲ್ಲಿ ಏನಾಗುತ್ತೆ, ಹತ್ತಿ ನೋಡ್ಬೋದು ನೀವು, ನೀವು 2 ತಿಂಗಳ ತನ ನೀವು ರೈತರು ಕುಂಟಿ ಹೊಡೆದು ಹತ್ತಿ ಕಳೆ ನಿಯಂತ್ರಣ ಮಾಡ್ತಾರೆ. ಸೊ ಯಾವಾಗ ನೀವು 60 ದಿವಸ ನಂತರ ಅದು ಬೆಳೆದ್ ನಿಂದಿರ್ತದ ಅವಾಗ ನಾವು ಎತ್ತುಗಳು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಕುಂಟಿ ಹೊಡಿಲಿಕ್ಕೆ ಆಗುದಿಲ್ಲ. ಸೊ ಆ ಹಂತನಾಗ ಏನಾಗದ, ಈ ಹೊಸ ತಂತ್ರಜ್ಞಾನ ಏನ್ ಹೇಳ್ತದೆ ನಿಮ್ಗೆ, ನೀವು ಕೆಮಿಕಲ್ ಸ್ಪ್ರೇ ಮಾಡಬಹುದು ಇದು ಒಂದು 45 ದಿವಸಕ್ಕೊಮ್ಮೆ, ಒಂದು 65 ದಿವಸಕ್ಕೆ ಇದು ಮಾಡೋದ್ರಿಂದ ಸಾಕಷ್ಟು ಸಂಶೋಧನೆ ಮಾಡಲಾಗಿ ಕಳೆ ಬಹಳಷ್ಟು ಕಂಟ್ರೋಲ್ನಾಗ ಬರ್ತದೆ. ಇದು ಒಂದು ಫೈನಲ್ ಹಂತನಾಗ ಅದ, ರೈತರಿಗ ಇನ್ನೊಂದು 2-3 ವರ್ಷನಾಗ ಈ ಒಂದು ತಂತ್ರಜ್ಞಾನ ಅವೈಲೇಬಲ್ ಆಗುತ್ತೆ, ರೈತರಿಗೆ ಈ ಬೀಜ ಸಿಗುತ್ತೆ. ಬೀಜದ ಜೋಡಿ ಏನಾಗುತ್ತೆ, ಅವರು ಕೆಮಿಕಲ್ ಕೊಡ್ತಾರೆ, ಅದೇ ಕೆಮಿಕಲ್ ಸ್ಪ್ರೇ ಮಾಡ್ಬೇಕು ಕಳೆ ನಿಯಂತ್ರಣ. ಇನ್ನೂ ಒಂದು ಆಕ್ಚುಲಿ ಇಲ್ಲಿ ಒಂದು ತಪ್ಪ ಒಂದ್ ಏನಾಗಿದೆ, ರಿಫ್ಯೂಜಿಯಾ ಇನ್ ಬ್ಯಾಗ್ ಅಂತ ಹೇಳಿ ಈಗೇನು ಮಾರ್ಕೆಟ್ನಾಗ ಬೀಜ ಸಿಗ್ತಾ ಇದ್ದಾವ, ಅವ್ರು ರಿಫ್ಯೂಜಿಯಾ ಇನ್ ಬ್ಯಾಗ್ ಟೆಕ್ನಾಲಜಿ ಅಂತ ಹೇಳಿ ಮಾಡಿದಾರ. ವೇರಿನ್ ನಿಮ್ಗೆ ಗೊತ್ತಿರ್ಬೇಕು, BT ತಂತ್ರಜ್ಞಾನ ಬಂದಾಗ BT ಮತ್ತು BT A ತರ ಬೀಜ ಕೊಡ್ತಿದ್ರು ಬೇರೆ ಬೇರೆ ಪ್ಯಾಕೆಟ್ ನಾಗ. ರೈತರು ಏನ್ ಮಾಡಿದ್ರು, ಆ BT A ತರ ಬೀಜ ಹಾಕ್ಲೇ ಇಲ್ಲ. ಸೊ ಅದು ಹಾಕ್ಲಾರ್ದ ಕಾರಣ ನೀವು ನೋಡಿರ್ಬೇಕು, ಈಗ ಲಾಸ್ಟ್ ಒಂದು 3-4 ವರ್ಷ 5 ವರ್ಷದಿಂದ ಈ ಗುಲಾಬಿ ಕಾಯಿ ಕೊರಕದ ಹಾವಳಿ ಬಹಳ ಆಗಿದೆ. ನೀವು ಗುಲಾಬಿ ಕಾಯಿ ಕೊರಕಲಿಂದ ಇಳುವರಿನೂ ಸ್ವಲ್ಪ ಅಲ್ಲಲ್ಲಿ ಕಡಿಮೆ ಆಗಿದ್ದು ಕೇಸಸ್ ಅದಾವ. ಅದಕ್ಕೆ ಇದನ್ನ ಹೆಂಗ್ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತಂದ್ರೆ, ರಿಫ್ಯೂಜಿಯಾ ಇನ್ ಬ್ಯಾಗ್ನಾಗ ಏನ್ ಮಾಡ್ತಾರೆ, 5% BT-A ಬೀಜ BT ಜೋಡಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ಒಂದು ಮಾಹಿತಿ ನನಗನ್ಸೋ ಮಟ್ಟಿಗೆ ಏನಾಗದ, ಕೃಷಿ ಇಲಾಖೆ ಆಯ್ತು, ವಿಶ್ವವಿದ್ಯಾಲಯದಿಂದ ಆಯ್ತು, ನಾವು ಎಷ್ಟಾಗುತ್ತೆ ಅಷ್ಟು ನಾವು ಹೇಳಿದೀವಿ ರೈತರಿಗೆ. ಬಟ್ ರೈತರಿಗೆ ಇನ್ನ ಮಾಹಿತಿ ಇರಲಾರದ ಕಾರಣ ಸಾಕಷ್ಟು ಗೊಂದಲಕ್ಕೆ ಈಡಾಗ್ಯದ. ಇದು ಅವ್ರು 5% ಗಿಡಗೋ BT-A ಇರೋದ್ರಿಂದ ಅದ್ರ ಮ್ಯಾಗ ಹುಳ ಬರ್ತಾವ್ರಿ, ಕಾಯಿ ಕೊರಕ ಬರ್ತದ, ಗುಲಾಬಿ ಕಾಯಿ ಕೊರಕನು ಬರ್ತದ. ನಾವು ಇದನ್ನ ಬಹಳಷ್ಟು ರಿಸರ್ಚ್ ಸಂಶೋಧನೆ ಮಾಡಲಾಗಿ ಈ ತಂತ್ರಜ್ಞಾನ ತಂದದ. ರೈತರು ಇದನ್ನ ಸ್ವಲ್ಪ ತಿಳ್ಕೊಬೇಕು, ಇನ್ನೂ ನಾವು ಹತ್ತಿ ಇನ್ನ ಮುಂದ್ ಬೆಳಿಬೇಕು, ನಾವು ಹತ್ತಿ ಉಳಿಸ್ಕೋಬೇಕು ಅಂದ್ರೆ ಈ ತಂತ್ರಜ್ಞಾನ ತಿಳ್ಕೊಂಡು ಆದಷ್ಟು 5% ಗಿಡಗಳು ನಿಮ್ಗೆ ಇಳುವರಿ ಕಡಿಮೆ ಮಾಡುದಿಲ್ಲ, ಅದನ್ನು ಹೇಳ್ತೇನೆ. ಎಕರೆವಾರು ಇಳುವರಿ ಏನಿರ್ತದೆ, ಅದು ಏನೂ ಎಫೆಕ್ಟ್ ಆಗುದಿಲ್ಲ ಅದ್ರಲಿಂದ. ಮತ್ತೆ ಅದು ಅದ ಅಂತ ಹೇಳಿ ಬಿಟಿಯೇತರ ಬೀಜ ಅದಾವ ಅಂತ ಹೇಳಿ ನೀವು ಸ್ಪ್ರೇನು ಮಾಡುದು ಬೇಕಾಗಿಲ್ಲ. ನೇಚರ್ನಾಗ ನಾವು ಸ್ವಲ್ಪ ಪರಿಸರನಾಗ ಹಂಗ ಬಿಡಬೇಕಾಗುತ್ತೆ. ಅದನ್ನೆಲ್ಲ ಗಮನದಾಗ ಇಟ್ಕೊಂಡು ಈ ತಂತ್ರಜ್ಞಾನ ತಂದಿದ್ದಾರೆ. ಸೊ ಇದನ್ನ ಸ್ವಲ್ಪ ರೈತರು ಇನ್ಮೇಲ್ ಬೀಜ ಸಿಗುದು ಮಾತ್ರ ಇನ್ಮೇಲೆ ರೆಫ್ಯೂಜಿಯನ್ ಬ್ಯಾಗ್ ಟೆಕ್ನಾಲಜಿ ಇದ್ದಂತ ಬೀಜನೇ ಇರ್ತಾವ್ರೆ. ಮಿಕ್ಸ್ ಮಾಡ್ಕೊಡ್ತಾ ಇದ್ದಾರೆ, ಮಿಕ್ಸ್ ಮಾಡ್ಕೊಡ್ತಾ ಇದಾರ. ಇದು ಎರಡನೇ ವರ್ಷ ಆಕ್ಚುಲಿ ಇವಾಗ ಕೊಡುದವ್ರು. ನಾನು ಸ್ವಲ್ಪ ಒಂದು ರೈತರು ಹೊಲದಕ್ಕ ಸ್ವಲ್ಪ ಕಂಪ್ಲೇಂಟ್ ಬಂದಿದ್ದು, ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ ಹೋಗಿದ್ವಿ. ರೈತರು ಮಾಹಿತಿ ಇರ್ಲಾರ್ದಕ್ಕೆ ಏನಂತಾರ, ಬೀಜ ಮಿಕ್ಸ್ ಅಂತ ಕೊಂಡ್ಬಿಡ್ತಾರ. ಸೊ ಹಂಗ ಇಲ್ಲ, ಅದು ಬೀಜ ಮಿಕ್ಸ್ ಇರಂಗಿಲ್ಲ. ಇದು ತಂತ್ರಜ್ಞಾನ ಹಂಗಿರುದ್ರಿಂದ ನೀವು ಆ ಒಂದು ಬಿಟಿಯೇತರ ಬೀಜ ನೋಡಿ ಎಲ್ಲಾ ಬೀಜ ಮಿಕ್ಸ್ ಅಂತ ತಿಳ್ಕೊಳ್ಳೋದು ಒಂದು ಭಾವನೆ ಇದ್ರಿ ರೈತ. ಸೊ ಅದು ತಪ್ಪು ಭಾವನೆ, ಅದು ತಪ್ಪು ಕಲ್ಪನೆ. ಇದು ಟೆಕ್ನಾಲಜಿ ಹಿಂಗೆ ಇರ್ತದೆ, ಇದು ತೆಗಿಲಿಕ್ ಬರುದಿಲ್ಲ ಇನ್ಮೇಲೆ. ಈ ನೆಕ್ಸ್ಟ್ ಬೀಜ ಆದ್ರೂ ಬಂದ್ರು ಇರಿಬ್ ಟೆಕ್ನಾಲಜಿನಾಗೆ ಬರ್ತದೆ. ಇದನ್ನ ಸ್ವಲ್ಪ ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕಂತ ಕೇಳ್ಕೊಳ್ತೀನಿ. ಈಗ ಒಂದು ವಿಚಾರ ತಾವು ಹೇಳಿದ್ರಿ, ಬಿಟಿ ಹತ್ತಿಯನ್ನ ಬಿಡಿಸಲಿಕ್ಕೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಈ ತಂತ್ರಜ್ಞಾನ ಬಿಡಿಸ್ತಕ್ಕಂತ ತಂತ್ರಜ್ಞಾನ ಏನಾದ್ರೂ ಅಭಿವೃದ್ಧಿ ಆಗುವ ಹಂತದಲ್ಲಿ ಇದಾವ ಹತ್ತಿಯನ್ನ ಬಿಡಿಸ್ತಕ್ಕಂಥದ್ದು? ಹೌದು, ಇಲ್ಲಿ ಏನಾಗಿದ್ರಿ, ಹತ್ತಿ ನಿಮ್ಗ ನಾವು ಲಾಸ್ಟ್ 10 ವರ್ಷದಿಂದ ಇದ್ರ ಮ್ಯಾಗ ಸಂಶೋಧನೆ ಮಾಡ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಾಗ ಇದ್ರ ಬಗ್ಗೆ ಡಿಸ್ಕಷನ್ ಬಹಳ ಆಗ್ತಾ ಇದೆ. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳಿ ನಿಮ್ಗ ಸಣ್ಣ ಸಣ್ಣ ಬೀಜ ಹಾಕುದು. ಸಣ್ಣ ಸಣ್ಣ ಬೀಜ ಅಂದ್ರೆ ನಿಮ್ಗೆ ಗಿಡದಿಂದ ಗಿಡಕ್ಕೆ ಬರೀ 15 ಸೆಂಟಿಮೀಟರ್ ಹಾಕುದು, ಗಿಡ ಎತ್ತರ ಬೆಳೀತದ ಅಂದ್ರೆ ಬರೀ ಕಾಯಿ ಮೇನ್ ಇದು ಗಿಡಕ್ಕಷ್ಟೇ ಇರ್ತಾವೆ. ಸೊ ಈಗ ನೀವು ಈ ಹತ್ತಿ ಬಿಡಿಸುದು ಹೆಂಗಪ್ಪ, ಈಗ ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಅಂತೀವಿ ನಾವು. ಸೊ ಟ್ರ್ಯಾಕ್ಟರ್ಲಿಂದ ಇನ್ಮೇಲೆ ಬಿಡಿಸಕ್ ಅದ್ರ ಬಗ್ಗೆ ಸಂಶೋಧನೆ ನಡೆದದ. ಇದು 10 ವರ್ಷದಿಂದ ಮಾಡ್ತಾ ಇದ್ದೀವ್ರಿ. ಬಟ್ ಏನಾಗ್ಯದ, ಬಿಟಿ ಹತ್ತಿ ತಳಿಗಳು ಅದಕ್ಕೆ ಸೂಕ್ತವಾದಂತ ತಳಿಗಳು ಸಿಗ್ತಾ ಇಲ್ಲ ನಮ್ಗೆ. ಈ ಹತ್ತಿ ಇರುದ್ರಿಂದ ಏನಾಗಿದೆ, ಮಲ್ಟಿಪಲ್ ಫ್ಲವರ್ ಬರ್ತಾವ, ನಿಮ್ಗೆ ಹಂಗೆ ಕಾಯಿ ಹಿಡ್ಕೊಂಡು ವಿವಿಧ ಹಂತಗಳು ಬರ್ತಾವ. ನೀವು ಹಸಿರು ಕಾಯಿ ಇರ್ತದ, ಆ ಕಾಯಿ ಒಡೆದಿರ್ತದ. ನಾವು ಈಗ ಎಂತ ತಳಿಗಳನ್ನ ಕಂಡುಹಿಡಿಯತ್ತೀವಿ ಅಂದ್ರ, ಅಟ್ ಒನ್ ಗೋ 135 ಬೇಡ 150 ದಿವಸ ಒಳಗ ಅಷ್ಟು ಹತ್ತಿ ಕಾಯಿ ಒಡೆದಿರ್ಬೇಕು, ಕಾಯಿ ಮಾಗಿ ಒಡೆದು ಬಿಡ್ಬೇಕು. ನೀವು ಅದನ್ನ ನಾವು ಹಂಗಾದಾಗ ಮಷಿನ್ ಹಾರ್ವೆಸ್ಟಿಂಗ್ ನಾವು ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಸಂಶೋಧನೆ ಸಾಕಷ್ಟು ನಡೆದದ್ರಿ. ಇನ್ನೊಂದು ಐ ಥಿಂಕ್ ಇನ್ನೊಂದು 2-3 ವರ್ಷ ತನ ಇದು ಸಿಗ್ತದ ರೈತರಿಗೆ ತಂತ್ರಜ್ಞಾನ. ಈಗ ನೋಡಿ ಡಾಕ್ಟರ್ ಜಯಪ್ರಕಾಶ್ ಅವರೇ, ಮೊದಲೆಲ್ಲ DCH ಹತ್ತಿ, DCH 32 ಬಂತು. DCH 32 ಸಾಕಷ್ಟು ಕ್ಷೇತ್ರದಲ್ಲಿ ಕರ್ನಾಟಕದಾದ್ಯಂತ ಎಲ್ಲಾ ರೈತರು ಬೆಳೆದ್ರು, ಒಳ್ಳೆ ಇಳುವರಿ ಪಡ್ಕೊಂಡ್ರು, ಒಳ್ಳೆ ಲಾಭ ಪಡ್ಕೊಂಡ್ರು. ತದನಂತರ ಹತ್ತಿ ಮಾಯವಾಯ್ತು ಈ ಒಂದು ಭಾಗದಿಂದ. ಅದೇ ರೀತಿ ಇದು ಮುಂದೆ BT ಪರಿಸ್ಥಿತಿ ಬರ್ಬೋದಾ ಹೇಗೆ? ಇಲ್ಲ, ನೀವು ಮ್ಯಾನೇಜ್ಮೆಂಟ್ ಅದಕ್ಕೆ ಹೇಳ್ತೀನಿ, ಈಗ ರಿಬ್ ಟೆಕ್ನಾಲಜಿ ಏನ್ ತಂದಾರ, ಇದನ್ನ ನೀವು ಫಾಲೋ ಮಾಡಿದ್ರೆ ಇನ್ನೊಂದ್ ಸ್ವಲ್ಪ 10 ವರ್ಷ ಮುಂದೊಯ್ಬಹುದ್ರಿ. ಇಲ್ಲಿಕ್ಕಂತಂದ್ರೆ ಇದು ಮಿಸ್ಮ್ಯಾನೇಜ್ಮೆಂಟ್ ಅಂತೀವಿ ನಾವು, ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಅಂತೀವಿ ನಾವು ಇದ್ರೊಳಗೆ, ಸೈನ್ಸ್ ನಾಗ್ ವಿಜ್ಞಾನಾಗ. ಅಂದ್ರೆ ನೀವು ಯಾವುದೇ ತಂತ್ರಜ್ಞಾನ ಇರ್ತದಲ್ಲ, ಅದನ್ನ ಅದರಲ್ಲೇ ಆದ ನ್ಯೂನತೆಗಳು ಬರ್ತಾವ ಅದ್ರ ಜೊತೆ, ಅದನ್ನ ಫಾಲೋ ಮಾಡ್ಬೇಕು. ನಾವು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ನೀವು ಮತ್ತ ಅದರ್ ಸೈಡ್ ಬೇರೆ ತರ ಹೋಗುತ್ತದೆ. ತಂತ್ರಜ್ಞಾನ ಉಳಿಸುವಿಕೆನು ರೈತರ ಕೈಯಾಗಿರ್ತದೆ. ಆತರ ಇರ್ತದ್ರಿ. ಈಗ ಮತ್ತೆ ಕೆಲವೊಂದು ತಳಿಗಳು ನಾವು ಕೇಳಿದೀವಿ, ಮೊದಲೆಲ್ಲ ರೈತರು ಜೈದರ್ ಹತ್ತಿ ಅಂತ ಬೆಳೀತಾ ಇದ್ರು, ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಿ ಹಿಂಗಾರ್ನಲ್ಲಿ. ಆ ಜೈದರ್ ಹತ್ತಿ ಯಾಕೆ ಅಷ್ಟು ಪ್ರಚಲಿತದಲ್ಲಿ ಇಲ್ಲ ಈಗ? ಇಲ್ಲಿ ಯಾಕೆ ಹೋಗ್ಯದಂದ್ರೆ ನಿಮ್ಗೆ ಹೇಳ್ತೀನಿ ಏನಾಗಿದೆ. ಜೈದರ್ ಹತ್ತಿ ಇವೆಲ್ಲ ದೇಸಿ ಹತ್ತಿ ಅಂತೀವಿ ನಾವು. ಹೌದು, ದೇಸಿ ಹತ್ತಿ ಅಂದ್ರೆ ನಿಮಗ್ ಮಳೆ ಆಶ್ರಿತ ಪ್ರದೇಶಕ್ಕೆ ಅಷ್ಟೇ ಸೀಮಿತವಾಗಿರ್ತಾವ. ಈಗ ನೀವು ನೋಡ್ಬೋದು ಡ್ಯಾಮ್ ಆದಾಗಿರ್ತದ, ನೀರ್ ಅವೈಲೇಬಲ್ ಅದ, ರೈತರಿಗೆ ನೀರ್ ಸಿಗ್ತಾ ಇದೆ. ದೇಸಿ ತಳಿಗಳಿಗೆ ನೀವು ನೀರ್ ಮಾಡಿದ್ರೆ ಇಳುವರಿ ಹೆಚ್ಚು ಮಾಡ್ಲಿಕ್ಕೆ ಬರುದಿಲ್ಲ. ಸೊ ಏನ್ ಅಮೆರಿಕನ್ ಕಾಟನ್, ಏನ್ ಹಿರ್ಸ್ಟಮ್ ಕಾಟನ್ ಅಂತೀವಲ್ಲ ನಾವು, ಇದೆಲ್ಲ ಅಮೆರಿಕನ್ ಹತ್ತಿ ಅಂದ್ರೆ ನಿಮ್ಗೆ ಇಳುವರಿ ಬಹಳ ಹೆಚ್ಚಿರ್ಬೇಕು. ಇಳುವರಿ ಹೆಚ್ಚಿರೋದ್ರಿಂದ ನಿಮ್ಗೆ ರೈತರು ನೀರ್ ಅದ ಅಂತಂದ್ರೆ ದೇಸಿ ಬೆಳೆಯಂಗಿಲ್ಲ ಯಾರು. ಇನ್ನೊಂದ್ ಏನ್ ಬರ್ತದ್ರಿ, ಇವ್ ದೇಸಿ ಇವೇನ್ ಬಿಟಿ ಹತ್ತಿ ಅದಾವಲ್ಲ, ಇವೆಲ್ಲ ಮೀಡಿಯಂ ಸ್ಟೇಪಲ್ ಅಂದ್ರೆ 28-30 mm ಉದ್ದನೆ ಬರ್ತದ, ಅರಳೆ ಉದ್ದನೆ ಬರ್ತದೆ. ಇವ್ ದೇಸಿ ಹತ್ತಿ ಇರ್ತಾವಲ್ಲ 18-20 mm ಅಷ್ಟೇ ಇರ್ತದ. ನಮಗೆ ನಾಳೆ ಮಾರ್ಕೆಟ್ ಹೋದ್ರೆ ಅದು ಯಾರು ತಗೊಳಂಗಿಲ್ಲ ಅದನ್ನ ಈಗಿನ ಕಾಲನಾಗ. ಅಂದ್ರೆ ತಂತ್ರಜ್ಞಾನ ಹೋಗಿದೆ ಈಗ, ತಂತ್ರಜ್ಞಾನ ಇಲ್ಲ. ಬಟ್ ಅದ್ರೊಳಗು ನಾವು ಉದ್ದನೆ ಮಾಡಿದ್ವಿ, 24 mm ತನ ರೀಚ್ ಆಗ್ಯದ. ಬಟ್ ಏನಾಗ್ಯದ, ದೇಸಿ ಹತ್ತಿ ಬಿಡಿಸಕು ಈಗ ಹತ್ತಿ ಬಿಡಿಸೋರು ಸದ್ಯಕ್ಕ ಹಿರ್ಸ್ಟಮ್ ಕಾಟನ್ ಬಿಡ್ತಾರೆ. ಯಾಕಂದ್ರೆ ಹತ್ತಿ ತೊಳಿ ಬಹಳ ಚಂದ ಹೊಡಿತದೆ ಹಿರ್ಸ್ಟಮ್ ಜಾತಿ. ಹೌದು, ಬಟ್ ಜೈದರ್ಗ ನಿಮ್ಗೆ ಅಷ್ಟ್ ಚಂದ ಹೊಡೆಯಂಗಿಲ್ಲ, ಬಿಡಿಸಕ್ ತ್ರಾಸ ಆಗುತ್ತೆ ಸಣ್ಣ ತಳಿಗಳು. ಹಿಂಗಾಗಿ ಆ ತಳಿ, ಹೌದು, ಸಣ್ಣ ತಳಿ ಕಾಯಿನೂ ಸಣ್ಣ ಇರ್ತಾವ. ಇವು ಬಿಟಿ ಹತ್ತಿ ತಳಿ ದಪ್ಪ ದೊಡ್ಡ ಇರ್ತಾವ, 6-7 gram ತನ ರೀಚ್ ಆಗ್ಯದ. ಹಿಂಗಾಗಿ ಈಗ ರೈತ ಹತ್ತಿ ಬಿಡಿಸೋರ್ ಮ್ಯಾಗ ನಾವು ತಂತ್ರ ಇದನ್ನ ಹೈಬ್ರಿಡ್ ಕಂಡುಹಿಡಿಬೇಕಾಗಿದೆ. ಈಗ ಆತರ ಆಗ್ಯದ, ಈಗ ಬಿಟಿ ಹತ್ತಿ ತಳಿಗಳು ಮೋರ್ ಸೂಕ್ತ ಆಗ್ತಾವ. ಈಗ ನಾವು ಇತ್ತೀಚೆಗೆ ಕೇಳಿದ್ವಿ ಎಲ್ಲ ಈ ಕಲರ್ ಹತ್ತಿ, ಬಣ್ಣದ ಹತ್ತಿಗಳು ಬರ್ತಾ ಇದ್ದಾವೆ, ಬೇರೆ ಬೇರೆ ಬಣ್ಣದ ಹತ್ತಿಗಳು ಬರ್ತಾವ ಅಂತಕ್ಕಂಥದ್ದು. ಈ ತಂತ್ರಜ್ಞಾನ ಬಂದ್ರೆ ಎಷ್ಟರ ಮಟ್ಟಿಗೆ ಉಪಯೋಗ ಇದೆ ತಂತ್ರಜ್ಞಾನ, ಇದು ಬಿಟಿ ಹತ್ತಿ ಕಲರ್ ಬಂದ್ರೆ, ಕಲರ್ ತಂತ್ರಜ್ಞಾನ? ಇದು ಕಲರ್ನಾಗ ರೀ, ಆಕ್ಚುಲಿ ಸಂಶೋಧನೆ ಏನ್ ನಡೆದ ಅಂದ್ರೆ ಬ್ರೌನ್ ಕಲರ್ನಾಗ, ಖಾಕಿನಾಗ, ಆಮೇಲೆ ಹಸಿರು ಕಲರ್, ಆಮೇಲೆ ಬ್ಲೂ ಕಲರ್ ಕಾಟನ್, ಇವೆರಡೂ ರಿಸರ್ಚ್ ಬಹಳ ಸ್ಲೋ ಅದ್ರೊಳಗಲ್ಲ. ಬಟ್ ಬ್ರೌನ್ನಾಗ ಏನದಲ್ಲ, ಈ ಖಾಕಿ ಕಲರ್ನಾಗ ನಾವು ಸಾಕಷ್ಟು ಸಂಶೋಧನೆ ಮಾಡೀವಿ. ಅದನ್ನ ಲೈಟ್ ಬ್ರೌನ್ ಇದ್ದಿದ್ದು ಅಂದ್ರೆ ಖಾಕಿ ಕಲರ್ ಇದ್ದಿದ್ದು ಡಾರ್ಕ್ ಬ್ರೌನ್ ಕಲರ್ ನಾವು ತಂದಿದೀವಿ, ಡಾರ್ಕ್ ಬ್ರೌನ್ ತಂದಿದೀವಿ. ಬಟ್ ದೇಶದಾಗ ಏನಾಗಿದೆ, ಇದು ಇದು ನೀವು ಎಲ್ಲಾ ಕಡೆ ಬೆಳಿಲಿಕ್ಕೆ ಬರಂಗಿಲ್ರಿ ಇದನ್ನ, ಕಲರ್ ಹತ್ತಿ ಇರೋದ್ರಿಂದ ಇದ್ರ ಬಾಜುಕ ಬಿಳಿ ಹತ್ತಿ ಬೆಳಿಬಾರ್ದು. ಸೊ ಅದು ಒಂದು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇನ್ನು ಗೌರ್ಮೆಂಟ್ ಇದನ್ನ ಓಪನ್ ಆಗಿ ರಿಲೀಸ್ ಮಾಡ್ತಾ ಇಲ್ಲ. ಈ ಟೆಕ್ನಾಲಜಿನ ನಾವು ಸಾಕಷ್ಟು ಸಂಶೋಧನೆ ಲಾಸ್ಟ್ 4-5 ವರ್ಷದಿಂದ ಮಾಡ್ತಾ ಇದೀವಿ. ನಮ್ ಕಡೆ ಚಲೋ ತಳಿಗಳು ಅದಾವ. ಇದು ಏನಾಗತ್ ನಿಮ್ಗ, ಕಲರ್ಡ್ ಹತ್ತಿ ಯಾಕ್ ಬೇಕಂತಂದ್ರೆ ಇದಕ್ಕ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ, ಅಂತಾರಾಷ್ಟ್ರೀಯ ಮಾರ್ಕೆಟ್ನಾಗ ಬಹಳ ಡಿಮ್ಯಾಂಡ್ ಐತಿ ಇದು ಕಲರ್ಡ್ ಕಾಟನ್. ಸೊ ಹಿಂಗಾಗಿ ನಾವು ಇದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದೀವಿ. ಸೊ ಸರ್ಕಾರ ಯಾವಾಗ ಗೌರ್ಮೆಂಟ್ ಇದನ್ ಮ್ಯಾಗ ಕ್ಲಿಯರ್ ಮಾಡ್ತದೆ, ಡೈರೆಕ್ಷನ್ಸ್ ಯಾವಾಗ ಕೊಡ್ತದ, ಅವಾಗ ರೈತರಿಗೆ ಇದು ಒಂದು ಬರ್ತದ. ಬಟ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಾಗೆ ಹೋಗುತ್ತದೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೋಗುತ್ತೆ. ಈಗ ಒಂದು ಬಿಟಿ ತಂತ್ರಜ್ಞಾನ ಅಂದ್ರೆ ವಿಶೇಷವಾಗಿ ಬಿಟಿ ಹತ್ತಿ ಬಂದ ಮೇಲೆ ಸಾಕಷ್ಟು ಮೊದಲೆಲ್ಲ ಪ್ರಾರಂಭದಲ್ಲಿ ಪರ ವಿರೋಧಗಳು ಬಂದು ರೈತರಿಂದ, ಆದರೆ ಇತ್ತೀಚೆಗೆ ರೈತರು ಬಿಟಿ ಹತ್ತಿ ಬಂದ ಮೇಲೆ ಸಾಕಷ್ಟು ಆರ್ಥಿಕವಾಗಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ. ರೈತರು ಈಗ ಒಪ್ಕೊಂಡಿದ್ದಾರೆ ಬಿಟಿ ಹತ್ತಿ ಬಂದು ಚಲೋ ಆಯ್ತಂತಕ್ಕಂಥ ವಿಚಾರ ರೈತರು ಅಲ್ಲಲ್ಲಿ ಹೇಳ್ತಾ ಇದ್ದಾರೆ ನಮಗೆ. ಒಂದು ವಿಚಾರ ಇಲ್ಲಿ, ಬಿಟಿ ಹತ್ತಿಯ ಏನು ಕೊನೆಯ ಬೀಡಿನಲ್ಲಿ ಬಿಡಿಸ್ತಾರೆ ಅಂದ್ರೆ ಲಾಸ್ಟ್ ಏನು ಪಿಕ್ಕಿಂಗ್ ಮಾಡ್ತಾರಲ್ಲ ಹತ್ತಿಯನ್ನ, ಆ ಹತ್ತಿಯನ್ನ ತುಂಬುವಾಗ ಅಥವಾ ತುಳಿಯುವಾಗ ಮಾರ್ಕೆಟ್ ಒಯ್ಯುವಾಗ ಏನು ಪ್ಯಾಕಿಂಗ್ ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಆ ಒಂದು ಹುಳ ರೈತರ ಮೈ ಎಲ್ಲ ಗಾದ್ರಿ ಹೇಳ್ತದ ಅಂತಕ್ಕಂಥದ್ದು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ. ಇದು ಏನಂತಿರ್ತಾವೆ ತಜ್ಞರಾಗಿ? ಇದ್ರ ಮ್ಯಾಗ ನಮ್ ಸಂಶೋಧನೆ ಇನಿಷಿಯೇಟ್ ಮಾಡಿವ್ರಿ. ಇದು ಲಾಸ್ಟ್ ಸ್ಪ್ರೇ ಏನ್ ಮಾಡ್ತಾರಲ್ಲ, ಲಾಸ್ಟ್ ಸ್ಪ್ರೇ ಮಾಡಿದ ಕೆಮಿಕಲ್ ಅದ್ರೊಳಗೆ ಉಳ್ಕೋದದ ಅಂತಾರೆ, 45 ದಿವಸ ತನ ಉಳ್ಕೋದದ ಅಂತಾರೆ. ಹಿಂಗಾಗಿ ಅದನ್ನ ನೀವು ಹತ್ತಿ ಏನ್ ಇದಕ್ ಸಾಗಾಣಿಕೆ ಮಾಡ್ತಿರ್ತಾರ ಅವಾಗ ಇದು ಪ್ರಾಬ್ಲಮ್ ಬರ್ತಾ ಇದೆ. ಇದ್ರ ಮ್ಯಾಗ ನಾವು ಸಂಶೋಧನೆ ಸ್ಟಾರ್ಟ್ ಮಾಡಿದೀವಿ, ಆಕ್ಚುಲಿ ಸಂಶೋಧನೆ ಸ್ಟಾರ್ಟ್ ಮಾಡಿವ್ರಿ, ನೋಡ್ಬೇಕು ಏನಾಗುತ್ತೆ. ಇದರಲ್ಲಿ ಈಗ ಇತ್ತೀಚೆಗೆ ಬಿಟಿ ಹತ್ತಿಯಲ್ಲಿ ರೈತರೆಲ್ಲ ಒಣಬೇಸಾಯದಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದು ಒಣಬೇಸಾಯಕ್ಕೆ ರೆಕಮೆಂಡೇಶನ್ ಇದೆ ಬಿಟಿ ಹತ್ತಿ ಬೆಳಿಲಿಕ್ಕೆ? ಆಕ್ಚುಲಿ ನೀವು ಬಂದಿದ್ದು ನೀರಾವರಿಗೆ ಬಂತ್ರಿ, ಅದು ನೀರಾವರಿಗೆ ಬಂತ್ರಿ. ಬಟ್ ತಂತ್ರಜ್ಞಾನ ಒಂದ್ಸಲ ರೈತರಿಗೆ ನಾವು ಕೊಟ್ಟಿವಿ ಅಂತಂದ್ರೆ ಮಳೆ ಆಶ್ರಿತ ಹಾಕ್ಬೇಡ ಅಂತ ನಾಗ್ ಬರುದಿಲ್ಲ, ಆ ತರ ಇರ್ತದೆ. ಯಾಕಂದ್ರೆ ಒಂದೊಂದ್ ಕಡೆ ನೀವು ನೋಡ್ಬೋದು ಲಾಸ್ಟ್ 4 ವರ್ಷನಾಗ, ಈಗ ಲಾಸ್ಟ್ ಏನಾಗದ 5 ವರ್ಷನಾಗ 3 ವರ್ಷ ಚಲೋ ಮಳೆನೇ ಆಗತ್ತದ. ಸೊ ನೀರಾವರಿ ಈಗ ನೀವು ರಾಯಚೂರು ಸುತ್ತಮುತ್ತ ಮಳೆಯಾಶ್ರಿತ ಪ್ರದೇಶ ಇದ್ರು ನೀರಾವರಿ ಅಷ್ಟೇ ಇಳುವರಿ ಅಷ್ಟೇ ಅವ್ರು ಮಳೆಯಾಶ್ರಿತ ಪ್ರದೇಶನಾಗ ತಗೊಳ್ತಾ ಇದ್ದಾರೆ. ಸೊ ತಂತ್ರಜ್ಞಾನ ನಾವು ಹಿಂಗ್ ಡಿಫ್ರೆನ್ಶಿಯೇಟ್ ಮಾಡಿ ಇದು ಬರೀ ನೀರಾವರಿಗೆ ಮಾಡ್ಬೇಕು ಅಂತ ಹೇಳಕ್ ಬರುದಿಲ್ಲ. ಬಟ್ ಇಲ್ಲಿ ತನ ನೋಡಿವಲ್ಲ ಯಾವಾಗ ಯಾವಾಗ ಮಳೆ ಚೆನ್ನಾಗಾಗ್ಯದ, ಮಳೆಯಾಶ್ರಿತ ಪ್ರದೇಶನಾಗೂ ನಿಮಗ 15-20 ಕ್ವಿಂಟಲ್ ಪ್ರತಿ ಎಕರೆದಂಗ ಇಳುವರಿ ತಗೊಂಡಾರ ರೈತರು. ಅಲ್ಲ, ಮಳೆ ಆಶ್ರಯದಲ್ಲಿ ಒಂದೇಳೆ ಈಗ ಮಳೆ ಆಗದೆ ಹೋದಲ್ಲಿ ಕೆಲವೊಂದೇ ಈಗ ಕೆಂಪು ಇದು ಗುಲಾಬಿ ಕಾಯಕವರ್ಕ ಬರ್ಲಿಕ್ಕೆ ಇದೇ ಕಾರಣ ಅಂತ ಹೇಳ್ತಿದ್ದಾರೆ. ಇದು ನಿಜನ ಹೇಗೆ? ಹೌದು, ಅದು ನಾವು ಸಾಕಷ್ಟು ನೀವು ರೇಡಿಯೋ ಪ್ರೋಗ್ರಾಮ್ ಅರ್ಲಿಯರ್ ಮಾಡಿರ್ಲಿಲ್ಲ ಅದ್ರೊಳಗೂ ಹೇಳ್ತಾ ಇದ್ವಿ ನಾವು. ಬಿಟಿ ಹತ್ತಿ ಅದಲ್ಲ, ಜುಲೈ 15 ನಂತರ ನಾವು ಆದಷ್ಟು ಅದನ್ನ ರೆಕಮೆಂಡ್ ಮಾಡ ಸಜೆಸ್ಟ್ ಮಾಡಂಗಿಲ್ಲ ಬಿಟಿ ಸೋಯಿಂಗ್ ಮಾಡ್ಲಿಕ್ಕೆ, ಅಂದ್ರೆ ಬಿತ್ತನೆ ಮಾಡೋದೆ ಬಿಡ್ರಿ ಅಂತ ಹೇಳ್ತೀವಿ ನಾವು. ಇದು ಯಾಕೆ ಈ ಮಟ್ಟಕ್ಕೆ ಬಂದ ಅಂದ್ರೆ, ನೀವು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಬಿತ್ತಾಕತ್ತಾರ ರೈತರು. ಡಿಫ್ರೆಂಟ್ ಸೀಸನ್ ನಾಗ ಹತ್ತಿ ಬೆಳೆಯೋದ್ರಿಂದ PBW ಹೆಚ್ಚಾಗ್ಯದ ಅಂತ ನಮ್ ಸಂಶೋಧನೆ ತೋರಿಸ್ತದೆ. ಆ ಇದ್ರಲ್ಲಿಂದ ನಾವು ಜುಲೈ 15 ನಂತರ ಬಿಟಿ ಬೀಜ ಬಿತ್ತಬಾರದು. ಈಗ ಮಾರ್ಕೆಟ್ ನಾಗ ನಿಮ್ಗೆ ಜುಲೈ 16 ಹೋದ್ರೆ ನಿಮಗ್ ಬಿಟಿ ಬೀಜ ಸಿಗಂಗಿಲ್ಲ ಇವತ್ತು ಮಾರ್ಕೆಟ್ ನಾಗ. ಸರ್ಕಾರ ಅದ್ರ ಬಗ್ಗೆ ಇದನ್ನ ಮಾಡಿಬಿಟ್ಟದ, ಈಗ ಅವೈಲೇಬಲ್ ಇರಂಗಿಲ್ಲ ಬೀಜ. ಸೊ ಜುಲೈ 15 ಬಿತ್ತಬೇಕು, ಅದ್ರ ನಂತರ ಬಿತ್ತಬಾರದು ಅಂತ ಹೇಳ್ತೀವಿ ನಾವು. ಈಗ ನೋಡ್ರಿ, ಬಿಟಿ ಎತ್ತಿ ಸುಮಾರು 180 ದಿವಸ ಬೇಕಿದ್ದು ಮುಗಿಬೇಕಾರೆ ಅಲ್ವಾ, 180 ದಿವಸ. ಅದಕ್ಕೆ ಈಗ ಬಿಟಿನಲ್ಲಿನೇ ಏನಾದರೂ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಮಧ್ಯಮ ಅವಧಿ ಅಂದ್ರೆ 3 ತಿಂಗಳಲ್ಲಿ 90 ದಿವಸದಲ್ಲಿ ಬರ್ತಕ್ಕಂಥ ತಳಿಗಳು, 100 ದಿವಸದಲ್ಲಿ ಬರ್ತಕ್ಕಂಥ ತಳಿಗಳು? ಇಲ್ಲ, ನಾವು ಬಹಳ ಸಂಶೋಧನೆ ಮಾಡಿದ್ರಿ, ಅದ ಆಗ್ತಾ ಇಲ್ಲ 100 ದಿವಸ ಒಳಗೆ ಬರಂಗ. ಯಾಕಂದ್ರೆ ಒಂದೇ ಹತ್ತಿ ಇದು ಕಾಯಿ ಹೊಡಿಲಿಕ್ಕೆ 120 ದಿವಸ ಬೇಕಾಗ್ತದೆ. ಸೊ ಅದು ಯಾರೋ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಆ ತರ ಇಲ್ಲ, ಅದು ಇಲ್ಲ. ರಾಯಚೂರು ಸುತ್ತಮುತ್ತ ಏನೋ ಒಂದ್ 5-6 ಮಂದಿ ರೈತರು ನನ್ಗೆ ಫೋನ್ ಮಾಡಿದ್ರು ಇಂತ ಬೀಜ ಹಾಕಿವಂತೆ, ಈಗ ಸಮರ್ನೇ ಹಾಕಿದಾರ ಅವ್ರು. ರೈತರು ಏನ್ ಪ್ರಶ್ನೆ ಕೇಳ್ತಾ ಇದಾರೆ ನಮಗೆ ಏನಂತಂದ್ರೆ, ಯಾಕೆ ಇವರು ಜೂನ್ ನಲ್ಲಿ ನಮಗೆ ಬಿತ್ತನೆ ಮಾಡ್ಲಿಕ್ಕೆ ಹೇಳ್ತಾರೆ, ಅಥವಾ ಮೇದಲ್ಲಿ ಲಾಸ್ಟ್ ವೀಕ್ದಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇಲ್ಲ ನಾನು ಬೇಸಿಗೆಯಲ್ಲಿ ಈಗ ನೀರಿದೆ ನಂದು ಸ್ವಲ್ಪ ಒಂದ್ 2 ನೀರು ಸಿಗ್ತದೆ ನನಗೆ, ಈಗ ಬೇಸಿಗೆ ಭತ್ತ ಆದ್ಕೂಲೇ ನಾನು ಬಿಟಿ ಹತ್ತಿಯನ್ನು ಹಾಕ್ತೀನಿ, ಏನಾಗತ್ತೆ ನೋಡ್ತೀನಿ, ಪ್ರಯೋಗ ಮಾಡ್ತೀನಿ ಅಂತಕ್ಕಂಥದ್ದು ರೈತರು ಕೆಲವೊಂದಿಷ್ಟು ಹೇಳ್ತಾ ಇದಾರೆ, ಏನಂತಿರ್ತಾವು? ಒಂದ್ 2 ಪ್ರಾಬ್ಲಮ್ ನಾವು ಬ್ಯಾಡ್ ಅಂತ ಹೇಳ್ತೀವಿ ನಾವು 2 ಪಾಯಿಂಟ್ಸ್. ಒಂದು, ನಿಮ್ಗೇನೀಗ ಗುಲಾಬಿ ಕಾಯಿ ಕೊರಕದಲ್ಲ, ಅದಕ್ಕೆ ನೀವು ಸರ್ವೈವ್ ಆಗ್ಲಿಕ್ಕೆ ಒಂದು ವೇ ಮಾಡಿಕೊಟ್ಟಂಗಾಗುತ್ತೆ, ಅದಕ್ಕೆ ಹಾದಿ ಮಾಡಿಕೊಟ್ಟಂಗಾಗುತ್ತೆ, ಅದಕ್ಕೊಂದು ಹೇಳ್ತೀವಿ. ಮುಂದೆ ಈ ಟೈಮಿಗೆ ಬಿತ್ತಿದ್ರೆ ಏನಾಗುತ್ತೆ, ಮಾರ್ಕೆಟ್ನಾಗ ಬಹಳ ಕಡಿಮೆ ಹತ್ತಿ ಇರೋದ್ರಿಂದ ನಿಮ್ಗೆ ಅರ್ಧ ರೇಟಿಗೆ ಹತ್ತಿ ಹೋಗುತ್ತೆ ಮಾರ್ಕೆಟ್ ಅಲ್ಲಿ. ನಿಮ್ ಮಾರ್ಕೆಟ್ನಾಗ ಮಾರ್ಕೆಟ್ ಕಾಟನ್ ಮಾರ್ಕೆಟ್ ನೀವು ಸ್ಟಡಿ ಮಾಡಿದ್ರೆ ಅಕ್ಟೋಬರ್ ಟು ಸೇ ನವೆಂಬರ್ ಡಿಸೆಂಬರ್ ಜನವರಿ ತನಕ ನಿಮ್ ಕ್ಲೋಸ್ ಆಗ್ಬಿಡ್ತದೆ. ಮೀಡಿಯಂ ಸ್ಟೇಪಲ್ ಅದು ಇಲ್ಲ, ಮೀಡಿಯಂ ಸ್ಟೇಪಲ್ ಏನ್ ಬೆಳಿವ್ರಿ, ಬಿಟ್ಟಿ ಹತ್ತಿ ಬೆಳೆಯತ್ತಿಲ್ಲ, ಇವೆಲ್ಲ ಮೀಡಿಯಂ ಸ್ಟೇಪಲ್ ನಾಗ ಬರ್ತಾವ. ಅದ್ರದ್ದು ಕೊರತೆ ಇಲ್ಲ. ಕೊರತೆ ಎಲ್ಲದ ನಮ್ಗಂದ್ರ ಈ ದೇಸಿ ಹತ್ತಿದೇನು ಸಣ್ಣ ಉದ್ದನೆ ಇರ್ತದಲ್ಲ, ಅಂದ್ರ ಶಾರ್ಟ್ ಸ್ಟೇಪಲ್ ಅಂತೀವಿ ನಾವು, ದೇಸಿ ಹತ್ತಿ ಇರ್ತದಲ್ಲ ಅದ್ರೊಳಗ್ ನಾವು ಕೊರತೆ ಇದೀವಿ. ಆಮೇಲೆ ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್, ನೀವೇನ್ ಡಿ ಸಿ ಎಚ್ 32 ಬೆಳೆದ್ರಲ್ಲ, ಎಕ್ಸ್ಟ್ರಾ ಲಾಂಗ್ ಸ್ಟೇಪಲ್ ಎರಡ್ ಎಂ ಎಂ ಆ ಉದ್ದೆಳೆ ಇದ್ದದ್ದು, ಅದ್ರೊಳಗ್ ಶಾರ್ಟ್ಸ್ ನಾವು ಡೆಫಿಸಿಟ್ ಅದೀವಿ. ಹಿಂಗಾಗಿ ಅದನ್ನ ರಫ್ತು ಮಾಡಲಾಗ್ತದೆ ಎರಡು. ಇದನ್ನ ನಾವು ಸರ್ಪ್ಲಸ್ ಅದೀವಿ. ಬಿಟಿ ಹತ್ತಿ ಏನದ ಮೀಡಿಯಂ ಸ್ಟೇಪಲ್ ಅದಲ್ಲ, ಅದ್ರೊಳಗ್ ನಾವು ಸರ್ಪ್ಲಸ್. ರೈತರಿಗೆ ಬೆಳಿ ಬೇಡತ್ತೆ, ಎದಕ್ಕೆ ಹೇಳ್ತೀವ್ರಿ, ರೇಟ್ ಸರಿ ಸಿಗಂಗಿಲ್ಲ. ನೀವು ಜನವರಿ ಫೆಬ್ರವರಿ ಬಿಡ್ತಿರ್ಲ. ಅಲ್ಲ ಸರ್, ನಿಮ್ಮಲ್ಲಿ ಏನಾದ್ರೂ ನೀವು ಏನಾದ್ರೂ ಸಂಶೋಧನೆಯನ್ನ ಮಾಡಿ ನೋಡಿದಿರಾ ಬೇಸಿಗೆಯಲ್ಲಿ ಹಾಕಿ ಅಥವಾ ಏನಾದ್ರು ಯಾವ ತರ ರಿಸಲ್ಟ್ ಬರತಕ್ಕಂಥದ್ದು? ಇಲ್ಲ, ನಮ್ ಕಡೆ ಇಲ್ಲಿ ಫೆಸಿಲಿಟಿ ಇಲ್ಲ. ನಾವು ಇನ್ ಮ್ಯಾಗ್ ಇನಿಷಿಯೇಟ್ ಮಾಡ್ತೀವಿ ನೋಡ್ರಿ, ಬಹಳ ಯಾಕಂದ್ರೆ ರೈತರು ಕೇಳ್ತಾ ಇದ್ದಾರೆ. ನಾವು ಡಿಸಿಷನ್ ನಮ್ ಮೀಟಿಂಗ್ ನಾಗ ಏನ್ ಹಾಕ್ತಿವಿ, ನಾವು ಟೆಕ್ನಿಕಲ್ ಮೀಟ್ ನಾಗ ಮಾಡ್ತಿವಲ್ಲ, ವಿಚಾರ ಬಹಳ ಮಾಡಿವಿ. ಇದ್ರ ಬಗ್ಗೆ ನಾವು ಸೋಯಿಂಗ್ ವಿಂಡೋ ಏನ್ ಫಿಕ್ಸ್ ಮಾಡಿವಲ್ಲ, ಮೇ ಎಂಡ್ ಟು ಜುಲೈ. ಇದನ್ ಬಿಟ್ಟು ಬೇರೆ ಹತ್ತಿ ಹಾಕುದ್ ಬೇಡ, ಯಾಕಂದ್ರ ಕೀಟದ ಬಾಧೆ ಇವೆಲ್ಲ ಹೆಚ್ಚಾಗ್ಬಿಡ್ತಾವ, ಕೀಟ ರೋಗ ಇವೆಲ್ಲ ಬಾಧೆ ಹೆಚ್ಚಾಗ್ತಾವ ಅಂತ ಹೇಳಿ ನಾವು ಆ ಡಿಸಿಷನ್ ತಗೊಂಡಿದ್ವಿ. ಎನಿವೆ, ನೀವು ರೈತರನ್ನ ಇದು ಇಟ್ಕೊಂಡು ನಾವು ಇದನ್ನ ವಿಚಾರ ಮಾಡ್ತೀವಿ. ಈಗ ನೋಡ್ರಿ, ಭತ್ತ ಎರಡನೇ ಮೊದಲನೇ ಬೆಳೆ ಭತ್ತವನ್ನು ತಗೊಂಡ ಮೇಲೆ ಎರಡನೇ ಬೆಳೆ ಹತ್ತಿ ಮಾಡ್ತೀವಿ ನಾವು, ಯಾಕೆ ಬೇಡ ಅಂತಾರ ಅಂತ ಹೇಳ್ತಾರೆ ರೈತರು. ಎರಡನೇ ಬೆಳೆ ಹತ್ತಿ ಮಾಡ್ತೀವಿ, ಮಳೆ ಆಗೋದಿಲ್ಲ, ಮಳೆ ಇರೋದಿಲ್ಲ, ಬೇಸಿಗೆಯಲ್ಲಿ ಆರಾಮ್ ಬೆಳಿಬಹುದು, ಹತ್ತಿ ಗದ್ದೆಯಲ್ಲಿ ನಾವು ಬೆಳಿಬಹುದು ಅಂತ ಹೇಳ್ತಾ ಇದ್ದಾರೆ. ಗದ್ದೆಗ ನೋಡ್ಬೇಕ್ರಿ, ಏನ್ ಸಂಶೋಧನೆ ಮಾಡ್ತೀವಿ ನೀವು ಹೇಳಿದ್ರಲ್ಲ ಈಗ. ಯಾಕಂದ್ರೆ ಏನಾಗದ, ನೀವು ಗದ್ದೆಗ ಪಡ್ಲಿಂಗ್ ಮಾಡಿರ್ತಿರ್ಲ, ಭೂಮಿ ಗಟ್ಟಿ ಆಗಿರ್ತದ, ಭೂಮಿ ಗಟ್ಟಿ ಆಗಿರ್ತದ. ನೀವು ಆಮೇಲೆ ನೀರ್ ಹತ್ತಿ ಹೆಂಗದ, ಇವತ್ ಬಿತ್ತಿದ್ರ ಅಂತಂದ್ರೆ ನೀವು 60 ದಿವಸಕ್ಕೊಮ್ಮೆ 80 ದಿವಸಕ್ಕೊಮ್ಮೆ 100 ದಿವ 120 ದಿವಸಕ್ಕೊಮ್ಮೆ ನೀರ್ ಬೇಕಾಗುತ್ತೆ. ಅವಾಗ ನೀರಿದ್ರ ನೀವು ಹಾಕಿ ನೋಡ್ಬೋದು. ಬಟ್ ನೀವು ನೀರೇನ್ರಿ ಮತ್ತಿಲ್ಲ, ಖರೀಫ್ನಾಗ ಅಷ್ಟೇ ನಿಮ್ಗ ಸುಗ್ಗ್ಯಾಗ ಅಷ್ಟೇ ನೀರದ, ಬೇಸಿಗೆಯಾಗ ನೀರಿಲ್ಲ ಅಂತಂದ್ರೆ ಹತ್ತಿ ಬರಂಗಿಲ್ಲ ಮತ್ತೆ, ಆತರ ಪ್ರಾಬ್ಲಮ್ ಬರ್ತದೆ. ಈಗ ನಮ್ಮ ಸಂಶೋಧನಾ ಕೇಂದ್ರ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಹಳೆಯದಾದಂತಹ ಒಂದು ಕೃಷಿ ಸಂಶೋಧನಾ ಕೇಂದ್ರ, ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿ ಹತ್ತಿಯಲ್ಲಿ ಯಾವ ರೀತಿ ಸಂಶೋಧನೆಗಳು ನಡೀತಿದ್ದಾವೆ ಸರ್? ಏನೇನು ತಳಿ ಸಂಶೋಧನೆಗಳು ಆಗ್ತಾ ಇದ್ದಾವೆ? ಮೇನ್ ನಮ್ದೆಲ್ಲ ವರ್ಕ್ ಅದ ಬಿಟಿ ಕಾಟನ್ ಸಂಬಂಧಪಟ್ಟದ್ ಇರ್ತದೆ, ಯಾಕಂದ್ರೆ ಬಿಟಿನೇ ಎಲ್ಲಾ ರೈತರು ಬೆಳೆಯತ್ತಾರ. ಹಿಂಗಾಗಿ ಅಗ್ದಿ ಅಡ್ವಾನ್ಸ್ ಟೆಕ್ನಾಲಜಿ ತಯಾರ ಮಾಡಿದಂತ ಹೈಬ್ರಿಡ್ ತಳಿಗಳು ಇಲ್ಲಿ ಪರೀಕ್ಷೆಗೆ ಬರ್ತಾವ, ಟೆಸ್ಟ್ ಮಾಡಕ್ ಬರ್ತಾವ. ನಾವು ಅದ್ರದ್ದು ಈಲ್ಡ್ ಒಂದೇ ನೋಡಂಗಿಲ್ಲ, ಅದ್ರ ಫೈಬರ್ ಕ್ವಾಲಿಟಿ, ಅರಳಿ ಉದ್ದನೆ ಹೆಂಗದ, ಅರಳಿ ಗಟ್ಟಿ ಐತೇನು, ಅದ್ರ ಮ್ಯಾಗ ಸ್ಟಡಿ ಮಾಡ್ತೀವಿ. ದೆನ್ ಹುಳುಗಳು ಕೀಟ ನಿರೋಧಕ ಶಕ್ತಿ ಐತೇನು, ರೋಗ ನಿರೋಧಕ ಶಕ್ತಿ ಐತೇನು, ಇಂಥದೆಲ್ಲ ಸಂಶೋಧನೆ ಮಾಡ್ತೀವಿ. ನಾವು ಇಲ್ಲಿಂದ ಏನ್ ಡೇಟಾ ಕೊಡ್ತೀವಲ್ಲ ಅದ್ರ ಮೇಲೆ ರಾಷ್ಟ್ರದ ಮಟ್ಟದಾಗ ಅವ್ರು ರಿಲೀಸ್ ಆಗ್ತಾವ, ರೈತರಿಗೆ ಅವೈಲೇಬಲ್ ಆಗ್ತಾವ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆ ನಡೀತದೆ ರೈತರು. ಇದು ಬಿಟಿ ಹತ್ತಿ ರೈತರು ಹೇಳೋದು, ಬಿಟಿ ಹತ್ತಿ ಏನು ಅರಳೆ ಬಂದ ಮೇಲೆ ಬೀಜಗಳು ಬರ್ತವೆ, ಆ ಬೀಜಗಳನ್ನ ದನಕ್ಕೆ ಹಾಕಿದ್ರೆ ದನಗಳಿಗೂ ಸಹ ಒಂದು ಹೇಳ್ತಿರ್ತಾರೆ ಸಂತಾನ ಹರಣ ಆಗತ್ತೆ, ಅವು ಗರ್ಭಧಾರಣೆ ಆಗೋದಿಲ್ಲ ಅಂತಕ್ಕಂಥದ್ದು, ಆ ಥರ ಏನಾದರೂ ಪ್ರೂಫ್ಗಳಾಗಿದ್ದಾವ, ಸಂಶೋಧನೆ ನಡೆದವ ಆ ಭಾಗದಲ್ಲಿ? ಅಥವಾ ಈ ಹತ್ತಿ ತಪ್ಪಲವನ್ನು ತಿಂದಂಥ ಆಡುಗಳು ಕುರಿಗಳಿಗೂ ಸಹ ಕೆಲವೊಂದು ಸಮಸ್ಯೆಗಳಾಗ್ತವೆ ಅಂತಕ್ಕಂಥದ್ದು ಹೇಳ್ತಾ ಇರ್ತಾರೆ, ಇದು ಸತ್ಯ? ಎಷ್ಟರ ಮಟ್ಟಿಗೆ ಸತ್ಯನ? ಇದು ಇಂಥ ಕೇಸ್ ಆಗಿತ್ತು ಸಿಂಧನೂರ್ನಾಗ ಒಂದು, ರೈತರು ಹೊಲದಾಗೂ ಸ್ವಲ್ಪ ಹಾಕಿ ನೋಡಿದ್ವಿ. ಏನಾಗ್ಯದ, ಓವರ್ಆಲ್ ಮಣ್ಣಿನ ಆರೋಗ್ಯ 40 ವರ್ಷ ಹಿಂದೆ ಏನಿತ್ತು ಆ ಆರೋಗ್ಯ ಉಳ್ಕೊಂಡಿಲ್ಲ ಈಗ. ಸೊ ಇದು ಈ ಡಿ ಸಿ ಎಚ್ 32 ನೋಡ್ರಿ, ಯಾಕಡೆ ಯಾವ ಕಡೆ ಹೆಚ್ಚಿಗೆ ಉಳಿದ ಅಂದ್ರೆ ನಿಮ್ ಧಾರವಾಡ ಸೈಡ್, ಮೈಸೂರು ಸೈಡ್, ಹಾವೇರಿ ಸೈಡ್, ಅಲ್ಲಿ ಸ್ವಲ್ಪ ಬೆಳೀತಾರೆ. ಇದ್ರೆ ಈ ಕಡೆ ಸೈಡ್ ಹೋಗೇ ಬಿಟ್ಟದ, ಯಾಕಂದ್ರೆ ಇದು ಯಾವಾಗ ನೀರಾವರಿ ಬಂತು ಈ ಕಡೆ ಭಾಗದಾಗ ರೈತರು, ನೀವು ನೋಡ್ರಿ ಈಗ ಎತ್ತುಗಳು ಇಲ್ಲ ಮನಿಗಳನ್ಯಾಗ, ಈಗ ನಿಮ್ ದನಕರುಗಳು ಕಡಿಮೆ ಆಗ್ಯಾವ, ನಿಮ್ ಕೊಟ್ಟಿಗೆ ಗೊಬ್ಬರ ಹಾಕುದು ಬಿಟ್ಟಾರೆ. ಸೊ ಸಾಯಿಲ್ ಹೆಲ್ತ್ ಓವರ್ಆಲ್ ಈ ಡಿ ಸಿ ಎಚ್ 32 ಅನ್ನೋದು ಹೆಂಗದ ಅಂತಂದ್ರೆ, ಸಾಯಿಲ್ ಹೆಲ್ದಿ ಇರ್ಬೇಕು. ನೀವು ಆರ್ಗ್ಯಾನಿಕ್ ಕಂಟೆಂಟ್ ಹೆಚ್ಚಿದ್ರೆ ಅಷ್ಟೇ ಅದು ಚೆನ್ನಾಗಿ ಬರ್ತದೆ, ಇಲ್ಲಿಕಂದ್ರೆ ನಿಮ್ಗೆ ಅದು ಇಳುವರಿನೇ ಕೊಡಂಗಿಲ್ಲ. ರೈತರು ಡಿ ಸಿ ಎಚ್ 32 ಯಾಕೆ ಹೋಯ್ತು ಅಂತ ಕೇಳಿದ್ರೆ ಹೇಳೋದು, ಇಲ್ರಿ ಅದಕ್ಕೆ ವೈಟ್ ಫ್ಲೈ ಬಂದ್ಬಿಡ್ತು, ವೈಟ್ ಫ್ಲೈ ಬಂದು ಇಳುವರಿ ಹೋಗ್ತದೆ. ವೈಟ್ ಫ್ಲೈ ಮೇಜರ್ ಅವಾಗ ಅವಾಗ, ಈಗ ನೀವು 30 ವರ್ಷ ಹಿಂದಿಂದ ಹೇಳಾತೀರಿ, ಸೊ ಅವಾಗ ವೈಟ್ ಫ್ಲೈ ಬಂದಿದ್ದಕ್ಕೆ ನಶಿಸಿ ಹೋಗಿತ್ತದು. ಹೌದು. ಸೊ ಈಗ ಇದು ಸ್ವಲ್ಪ ಏನಾಗುತ್ತೆ, ಡಿ ಸಿ ಎಚ್ 32 ಜಾತಿ ಏನು ವಿಜಾತಿಯ ಸಂಕರಣ ತಳಿ ಅಂತೀವಿ ನಾವು. ವಿಜಾತಿ ಅಂದ್ರೆ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡ್. ಇದು ಒಂದ್ ಸ್ವಲ್ಪ ರಸ ಇರು ಕಿಡಿಗೆ ಸ್ವಲ್ಪ ಸಸೆಪ್ಟೇಬಲ್, ಹೌದು, ನಿರೋಧಕ ಶಕ್ತಿ ಇರಂಗಿಲ್ಲ. ಸೊ ಹಂಗಾಗಿ ಈಗ ನೀವು ಇದನ್ನೇನ್ರಿ ಬೆಳೆದ್ರೆ ಇಲ್ಲಿ ಒಂದ್ 15-20 ಸ್ಪ್ರೇ ಮಾಡಬೇಕಾಗುತ್ತೆ. ಈಗ ನೀವು ಬಿಟಿ ಹತ್ತಿ ಏನ್ ಬೆಳೆಯತ್ತಿರ್ಲ, ಇದು ಸ್ವಜಾತಿಯ ಹೈಬ್ರಿಡ್ ತಳಿಗಳು ಅಂತೀವಿ ನಾವು, ಇಂಟ್ರಾ ಸ್ಪೆಸಿಫಿಕ್ ಹೈಬ್ರಿಡ್ ಅಂತೀವಿ ನಾವು. ಅಂದ್ರೆ ನಿಮ್ಗೆ ಇದಕ್ಕೆ ನೀವು 6-8 ಸ್ಪ್ರೇ ಬೇಕಾತಂದ್ರೆ ಅದಕ್ಕೆ 15-20 ಸ್ಪ್ರೇ ಬೇಕಾಗುತ್ತೆ. ಮುಂದ್ ಮುಳೋರೆ ಇದ್ರ ಇಳುವರಿ ಮತ್ತ ನಮ್ಮ ಡಿ ಸಿ ಎಚ್ ಇಳುವರಿ ಆಮೇಲೆ ಬಿಟಿ ಹತ್ತಿ ಇಳುವರಿ ಕಂಪೇರೇ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ಅದು 20 ಕೊಟ್ರೆ ಇದು ನಿಮ್ಗೆ ಮ್ಯಾಕ್ಸಿಮಮ್ 10 ಕೊಡ್ತದೆ, ಇಲ್ಲಿ ಕೈ 8 ಕ್ವಿಂಟಲ್ ಕೊಡ್ತದೆ, ಅದು ಒಂದು ಪ್ರಾಬ್ಲಮ್ ಬರ್ತದೆ. ಇಳುವರಿ ಮಟ್ಟ ಏರಿಸ್ಲಿಕ್ಕೆ ಆಗ್ತಾ ಇಲ್ಲ, ಇದು ಬಿಕಾಸ್ ಆಫ್ ಇಕಾಲಜಿ, ಚೇಂಜ್ ಇಕಾಲಜಿ ಸಂಬಂಧ ಆಗಿದೆ. ತಾವು ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ? ನೋಡ್ರಿ, ರೈತರು ಪ್ರತಿ ವರ್ಷ ಬಿಟಿ ಎತ್ತಿ ಬೆಳೆದಂತ ಕ್ಷೇತ್ರದಲ್ಲಿ ಬಿಟಿ ಎತ್ತಿ ಹಾಕ್ತಿರ್ತಾರೆ, ಯಾವ ಬೆಳೆ ಒಂದು ಪರಿವರ್ತನೆ ಮಾಡೋದು ಒಳ್ಳೇದಂತೀರಿ ತಾವು? ಈ ಸಲ ಹತ್ತಿ ಬೆಳೆದ್ರೆ ನೆಕ್ಸ್ಟ್ ಟೈಮ್ ತೊಗರಿ ಹೋಗ್ರಿ, ಇಲ್ಲ ಮಳಿ ಹೆಚ್ಚು ಕಡಿಮೆ ಆಯ್ತಂದ್ರೆ ನೀವು ಜೋಳ ಬೆಳಿಬಹುದು. ಬಟ್ ಈಗ ನಾವು ಹಿಂಗೆ ಹೇಳುದು ತಪ್ಪಾಗುತ್ತೆ, ಯಾಕಂದ್ರೆ ರೈತರು ಡಿಸೈಡ್ ಮಾಡೋರು ಅವರು, ಅವ್ರದೇ ಅವ್ರವ್ರ ಕಮಿಟ್ಮೆಂಟ್ಸ್ ಇರ್ತಾವೆ. ಏನೇನ ಕಮಿಟ್ಮೆಂಟ್ಸ್ ರೈತರು? ಹೌದು, ಇಲ್ಲ ಅದು ಏನಾಗಿದೆ, ಇದನ್ನ ಬಿಟ್ಟರೆ ಆಲ್ಟರ್ನೇಟಿವ್ ಕ್ರಾಪ್ ಇಲ್ಲ ರೈತರಿಗೆ. ರೆಮ್ಯುನರೇಟಿವ್ ಕ್ರಾಪ್ ಏನಂತೀವಿ ನಾವು, ಇಳುವರಿ ಹೆಚ್ಚು ಅಂದ್ರೆ ಆದಾಯ ಹೆಚ್ಚು ಬರುವಂತ ಬೆಳಿ, ಬಿಟ್ಟರೆ ಬೇರೆ ಇಲ್ಲ ನಮ್ಮ ರಾಯಚೂರಿಗೆ ಬೇರೆ ಬೆಳಿ ಇಲ್ಲ, ವಾಣಿಜ್ಯ ಬೆಳೆ. ಹೌದು, ನೀವು ಹತ್ತಿ ಮ್ಯಾಗ ಹತ್ತಿ ಬೆಳೆದ್ರು ಸಾಯಿಲ್ ಹೆಲ್ತ್ ಕಾಪಾಡ್ಬೇಕಂತ ಹೇಳ್ತೀನಿ ನಂಗೆ, ಯಾಕಂದ್ರೆ ನೀವು ಕೊಟ್ಟಿ ಗೊಬ್ಬರ ಹಾಕ್ರಿ. ಸೊ ಇದನ್ನ ಮಾಡೋದ್ರಿಂದ ನೀವು ಉಳಿಸ್ಕೋಬಹುದು, ಹತ್ತಿ ಬೆಳಿಬಹುದು. ಆದಷ್ಟು ಕ್ರಾಪ್ ರೊಟೇಟ್ ಮಾಡೋದು ಚಲೋ, ಬೆಳೆ ಪರಿವರ್ತನೆ ಮಾಡೋದು ಚಲೋ, ಇಲ್ಲಪ್ಪ ಹಂಗೆ ಮಾಡಿದ್ರು ಫಲವತ್ತತೆಯನ್ನು ಕಾಪಾಡ್ಕೋಬೇಕು. ತಾವು ಹತ್ತಿ ತಳಿ ಪ್ರಬರ್ಧರಾಗಿ ಕೆಲಸ ಮಾಡ್ತಾ ಇದ್ದೀರಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ, ರೈತರ ಸಮಸ್ಯೆಗಳು ಸಾಕಷ್ಟು ಗೊತ್ತು, ಹತ್ತಿ ಬೆಳೀತಕ್ಕಂಥ ರೈತರ ಸಮಸ್ಯೆಗಳು, ವಿಶೇಷವಾಗಿ ಹತ್ತಿ ಬೆಳೀತಕ್ಕಂಥ ರೈತರ ಸಮಸ್ಯೆಗಳು, ಆ ರೈತರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಸಂಶೋಧನೆಗಳು ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಏನ್ ಮಾಡ್ತಾ ಇದ್ದೀರಿ ತಾವು? ಈಗ ನಿಮ್ಗೆ ಒಂದಂತರೂ ಹೇಳಿದಿಲ್ಲ, ಬೆಸ್ಟ್ ಹೈಬ್ರಿಡ್ ಒಂದು ಕಂಡು ಹಿಡಿದು ಮಾಡ್ತೀವಿ ನಾವು. ಆಮೇಲೆ ಲಾಟ್ ಆಫ್ ಟ್ರೈನಿಂಗ್ಸ್ ಮಾಡ್ತೀವಿ, ತರಬೇತಿ ಕೊಡ್ತೀವಿ ರೈತರಿಗೆ. ನಾವು ರೈತರು ಹೊಲಕ್ಕೆ ಹೋಗ್ತೀವಿ, ನೋಡ್ಬೋದು ನೀವು. ಈಗ ಸಾಕಷ್ಟು ಚೇಂಜಸ್ ಆಗ್ಯಾವಲ್ಲ, ಒಂದ್ 5-6 ವರ್ಷ ಹಿಂದೆ ಹೋದ್ರೆ ಬಹಳ ತನಿ ತನಿ ಹಾಕ್ತಿದ್ರು ಬೀಜ, ಈಗ 1-2 ಅಡಿ ಹಾಕ್ತಾ ಇದ್ದಾರೆ. ಇದು ಒಂದು ಚೇಂಜ್ ಮಾಡಿವಿ ನಾವು, 3 ಸಾಲಿನ ಸಾಲ 2 ಸಸಿಗೆ ಬೀಜ. ಹೌದು, ಅದ್ ರೈತರ ಒಂದ್ ಭಾವನೆ ಏನದ್ರಿ, ಸನಿ ಸನಿ ಹಾಕಿದ್ರೆ ಇಳುವರಿ ಹೆಚ್ಚು ಬರ್ತದ ಅಂತ ತಿಳ್ಕೊಂತಾರೆ, ಹಂಗಿಲ್ಲ. ನೀವು 2 ಅಡಿ ಕೊಟ್ರೆ ಅದು ಇಳುವರಿನೇ ಸಮಸ್ಯೆಗಳು ಜಾಸ್ತಿ, ಹಂಗ್ ಮಾಡಿರ್ತೀವಿ, ಇನ್ನ ಹೆಚ್ಚಿಗೆ ಬರ್ತದೆ ಇಳುವರಿ. ಹತ್ತಿ ಬೆಳಿಲಿಕ್ಕೆ ನಮ್ಮ ಒಂದು ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಯಾಕಂದ್ರೆ ನಾವು ಹೇಳ್ತಾ ಇರ್ತೀವಿ ಮನುಷ್ಯನಿಗೆ ಮುಖ್ಯವಾಗಿ ಆಹಾರ ಬೇಕು, ಅನ್ನ ಬೇಕು, ಬಟ್ಟೆ ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಬಟ್ಟೆ ಮುಖ್ಯವಾಗಿ ಕಾಟನ್ ಇಂದ ಆಗೋದು, ಹತ್ತಿಯಿಂದನೇ. ಯಾವ ತರ ಸ್ಕೋಪ್ ಇದೆ ಮುಂದಿನ ದಿನಗಳು ಅಂತ ಹೇಳ್ತೀರಿ ಹತ್ತಿ ಬೆಳೆಯುವಂತ ರೈತರಿಗೆ? ಇಲ್ಲ, ನಿಮ್ಗ ಈ ಬೇರೆ ಬೆಳೆಗಳು ನೋಡಿದ್ರೆ ಇದ್ರೊಳಗೆ ಸಂಶೋಧನೆ ಒತ್ತು ಹೆಚ್ಚದ್ರಿ ಹತ್ತಿನೇ, ಹಿಂಗಾಗಿ ನಿಮ್ಗೆ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದ್ದಾವ. ಹಂಗಾಗಿ ರೈತರಿಗೆ ಇದನ್ನ ಬಿಟ್ಟರೆ ಬೇರೆ ಅಲ್ಟರ್ನೇಟಿವ್ ಇಲ್ಲ, ನಾ ಹೇಳಿದಲ್ಲಿ ಪರ್ಯಾಯ ಇಲ್ಲ ಅವರಿಗೆ. ಸಂಶೋಧನೆ ಅಂತೂ ನಡೀತಾ ಇದೆ, ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದ್ದಾವೆ. ಇಟ್ ಈಸ್ ಗೋಯಿಂಗ್ ಟು ಸ್ಟೇ ಹಿಯರ್, ಇದು ಇದ್ದೇ ಇರುತ್ತೆ. ಒಂದು ಮುಖ್ಯವಾದದ್ದು ಹತ್ತಿಯಲ್ಲಿ ನೀರು ನಿರ್ವಹಣೆ ಬಹಳ ಮುಖ್ಯ. ಇಲ್ಲಿ ನೋಡ್ತಾ ಇದ್ದೀವಿ ಹರಿ ನೀರು ಮಾಡ್ತಾ ಇದ್ದಾರೆ ರೈತರು. ತಾವು ಈ ಹನಿ ನೀರಾವರಿ ಬಗ್ಗೆ ಏನಾದರೂ ಸಂಶೋಧನೆಗಳು ಹತ್ತಿಯಲ್ಲಿ ಆಗ್ತಾ ಇದೆಯಾ? ಹನಿ ನೀರಾವರಿ ಮಾಡಿವಲ್ಲ, ನಮ್ಮ ಅಜಯ್ ಕುಮಾರ್ ಅಂತ ವಿಜ್ಞಾನಿಗಳಿದ್ದಾರೆ, ಅವ್ರು ಮಾಡ್ಯಾರ ಅದನ್ನ. ಹತ್ತಿಗೆ ನಿಮ್ಗೆ ನೀರು ನಿಂದಿರಿಸುವಂಗ ಬೇಕಾಗಿಲ್ರಿ ಹತ್ತಿಗೆ ನೀರಿನ ಪ್ರಮಾಣ. ನೀವು ಡ್ರಿಪ್ ಇರಿಗೇಷನ್ ನಾಗ ನೀವು 2 ಪಟ್ಟು ಇಳುವರಿ ತಗೋಬಹುದು ಡ್ರಿಪ್ ಇರಿಗೇಷನ್ ಅಲ್ಲಿ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ನೀವು ಇಫೆಕ್ಟಿವ್ ರೂಟ್ ಝೋನ್ ಅಷ್ಟು ಹಸಿ ಆದ್ರೆ ಏನಾಗುತ್ತೆ ನಿಮ್ಗೆ ಡ್ರಿಪ್ ಮಾಡೋದ್ರಿಂದ ಕಳೆ ಅಷ್ಟು ಬರಂಗಿಲ್ಲ. ನೀವು ಡೈರೆಕ್ಟ್ ರೂಟ್ ಝೋನ್ ಗೆ ನೀವು ನೀರ್ ಉಣಿಸೋದ್ರಿಂದ, ಆಮೇಲೆ ಫರ್ಟಿಗೇಷನ್ ಸ್ಟಡೀಸ್ ಆಗಿದಾವ, ಫರ್ಟಿಲೈಸರ್ ಡೈರೆಕ್ಟ್ ಡ್ರಿಪ್ ಲಿಂಕ್ ಕೊಟ್ಬಿಡುದು. ಸೊ ಅಲ್ಲಿ ನಿಮ್ಗೆ ಇಳುವರಿ ಬಹಳ ಹೆಚ್ಚದ್ರಿ. ಆಕ್ಚುಲಿ ಇಲ್ಲಿ ಈ ಭಾಗದಾಗ ಅದು ಅಷ್ಟೊಂದು ಇಂಪಾರ್ಟೆನ್ಸ್ ಬರ್ತಾ ಇಲ್ಲ. ಡ್ರಿಪ್ ಮಾಡ್ತಾ ಇಲ್ಲ ಯಾರು ರೈತರು? ಪೊಟೆನ್ಶಿಯಲ್ ಐತೆ ಡ್ರಿಪ್ ಇರಿಗೇಷನ್ ಮಾಡಿ. ನೀವು ನಾರ್ಮಲ್ ಹರಿ ನೀರು 1 ಎಕರೆ ಮಾಡಿದ್ರೆ ಡ್ರಿಪ್ ನೀವು 10 ಎಕರೆ ಮಾಡಬಹುದು. ಡ್ರಿಪ್ ಮುಖಾಂತರ ಪೋಷಕಾಂಶಗಳು ಸಹ ಕೊಡಬಹುದು ಹತ್ತಿ ಬೆಳೆಗೆ. ಪೋಷಕಾಂಶನು ಕೊಡಬಹುದು ನೀವು ಡೈರೆಕ್ಟ್, ಆಮೇಲೆ ಪೋಷಕಾಂಶಗಳು ವೇಸ್ಟ್ ಆಗುದಿಲ್ಲ. ಹೌದು, ನೀವು ಡೈರೆಕ್ಟ್ ಗಿಡಕ್ಕೆ ಸಿಗ್ತದೆ ಪೋಷಕಾಂಶ. ಅದ್ರ ಬಗ್ಗೆ ಒತ್ತಾಸೆ ನಡೀತಾ ಇದೆ ನಿಮ್ಮಲ್ಲಿ? ಏನಾದ್ರೂ ಸಂಶೋಧನೆಗಳು ಆಗ್ತಾ ಇದ್ದಾವೆ? ಹತ್ತಿ ಬೆಳೆಯುವಂತ ರೈತರು ನೋಡಿ ಸಲ ಬಹಳಷ್ಟು ಖುಷಿಯಾಗಿದ್ದಾರೆ. ಒಳ್ಳೆ ರೇಟ್ ಇದೆ, ಒಳ್ಳೆ ಇಳುವರಿ ಬಂದಿದೆ. ಒಂದು ರೈತರ ಸಮಸ್ಯೆ ಬಿಡಿಸಲಿಕ್ಕೆ ಕೂಲಿ ಆಳುಗಳು ಸಿಗ್ತಾ ಇಲ್ಲ, ಮತ್ತು ಕೊನೆಯ ಒಂದು ಬೀಡಿನ ಹತ್ತಿಗೆ ಬಂದಾಗ ಬರೋದು ಈ ಒಂದು ಮೈ ತುರಿಕೆ ಬಿಡ್ತಕ್ಕಂತ ಹುಳು ಬಹಳಷ್ಟು ಕಾಡ್ತಾ ಇದೆ ನಮಗೆ ಅಂತಕ್ಕಂಥದ್ದು. ಈ ಎರಡೂ ಸಮಸ್ಯೆಗೆ ಪರಿಹಾರ ಸಿಗಬೇಕಾಗಿದೆ ರೈತರಿಗೆ. ಎಲ್ಲ ನಾವು ಸಂಶೋಧನೆ ಮಾಡ್ತಾ ಇದೀವಿ, ಈ ನಿಟ್ಟಿನಲ್ಲಿ ಸಂಶೋಧನೆ ಸ್ಟಾರ್ಟ್ ಮಾಡಿದೀವಿ, ನೋಡೋಣ ಬರೋ ದಿನಗಳಲ್ಲಿ ಬರ್ತದೆ. ಒಳ್ಳೆ ಸರ್, ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದ. ನಮ್ಮ ರೈತ ಬಾಂಧವರು ನೀವು ಹೇಳಿದಂತ ವಿಚಾರವನ್ನ ಗಮನಿಸಲಿ. ಮುಖ್ಯವಾಗಿ ತಂತ್ರಜ್ಞಾನ ನಿರ್ವಹಣೆ ಬಹಳ ಮುಖ್ಯ ಬಿಟಿ ಹತ್ತಿಯಲ್ಲಿ. ನಿರ್ವಹಣೆಯನ್ನ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಯಶಸ್ವಿಯಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇದಾವೆ. ರೈತರು ಆರ್ಥಿಕವಾಗಿ ಈಗಾಗಲೇ ಸಾಕಷ್ಟು ಹತ್ತಿ ಬೆಳೆದಂತ ಅವರು ಈ ಸಲ ಅಂತೂ ಒಳ್ಳೆ ಖುಷಿ ಖುಷಿಯಾಗಿದ್ದಾರೆ. ಒಳ್ಳೆ ರೇಟ್ ಸಿಗ್ತಾ ಇದೆ ರೈತರಿಗೆ, ಒಳ್ಳೆ ಇಳುವರಿ ಬಂದ್ರೆ ಸಾಕು ರೈತರಿಗೆ. ಒಳ್ಳೆ ತಂತ್ರಜ್ಞಾನಗಳು ಇನ್ನೂ ಹೆಚ್ಚು ಈ ಒಂದು ಬಿಟಿ ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಬಿಟಿ ಹತ್ತಿಯಲ್ಲಿ ಇತ್ತೀಚಿನ ಸಂಶೋಧನೆಗಳು ಕುರಿತು ಹತ್ತಿ ತಳಿ ಪ್ರವರ್ಧಕರಾದ ಡಾ ಜಯಪ್ರಕಾಶ್ ನಿಡುಗುಂದಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ.